ವೈರಸ್, ಪೋಲಿಯೋ ಲಸಿಕೆ, ಪೆಂಟಾವೆಲೆಂಟ್ ಲಸಿಕೆ, ಒಂದೂವರೆ, ಮೂರುವರೆ ಮತ್ತು 9 ತಿಂಗಳಲ್ಲಿ 3 ವರಸೆ ಪಿಸಿವಿ ಲಸಿಕೆ, 9 ತಿಂಗಳ ನಂತರ 1ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 1ನೇ ವರಸೆ ಜೆಇ ಲಸಿಕೆ ಹಾಗೂ ವಿಟಮಿನ್ ಎ, 1.5 ವರ್ಷದಲ್ಲಿ 2ನೇ ವರಸೆ ದಡಾರ ರುಬೆಲ್ಲಾ ಲಸಿಕೆ, 2ನೇ ವರಸೆ ಜೆಇ ಲಸಿಕೆ, ಪೋಲಿಯೋ ಹನಿ ಬೂಸ್ಟರ್ ಹಾಗೂ ಡಿಪಿಟಿ ಬೂಸ್ಟರ್ 1, 5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಿ. ಆರೋಗ್ಯ ಮತ್ತು ಕುಟುಂಬ ಅಭಿಯಾನದ ಪ್ರಕಟಣೆ. ಈಗ ಕೇಳಿ. ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಮಾರುತೇಶ್ ಅಂತೇಳಿ. ವಿಸ್ತರಣಾ ಮುಂದಾಳು ಆಗಿ ವಿಸ್ತರಣಾ ಶಿಕ್ಷಣ ಘಟಕ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಕೈತೋಟ ಮಾಡಿ ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದು ಬಹಳ ಉತ್ತಮ. ಅದೇ ರೀತಿ ನಿಮಗೆ ಪ್ರತಿನಿತ್ಯ ಬೇಕಾಗಿರ್ತಕ್ಕಂತಹ ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಮನೆ ಹಿಂದೆ ಅಥವಾ ಮುಂದೆ ಖಾಲಿ ಜಾಗದಲ್ಲಿ ಬೆಳೆಯುವುದಕ್ಕೆ ಪೌಷ್ಟಿಕ ಕೈತೋಟ ಅಂತ ಕರೀತೇವೆ. ಇಂತಹ ಒಂದು ಪೌಷ್ಟಿಕ ಕೈತೋಟವು ಮನಸ್ಸಿಗೆ ಮದ ನೀಡಿ ಏನ್ ಮಾಡುತ್ತದೆ, ಪರಿಸರವನ್ನು ಸಂರಕ್ಷಿಸುತ್ತದೆ ಹಾಗೂ ಮನೆಯ ಸೊಬಗನ್ನು ಹೆಚ್ಚಿಸುವ ಜೊತೆಗೆ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದೇ ರೀತಿ ಈ ಪೌಷ್ಟಿಕ ಕೈತೋಟದಿಂದ ಆಗುವ ಪ್ರಯೋಜನಗಳು ಏನು ಅಂತ ನೀವು ಕೇಳಬಹುದು. ಅದಕ್ಕೆ ಪ್ರಯೋಜನಗಳನ್ನು ನಾನು ಹೇಳ್ತೇನೆ. ಇವಾಗ ತಾಜಾ ತರಕಾರಿ ಮತ್ತು ಹಣ್ಣುಗಳ ಲಭ್ಯತೆ ನಮಗೆ ಪ್ರತಿನಿತ್ಯ ಸಿಗುತ್ತೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನಾವು ನಿವಾರಣೆ ಮಾಡಬಹುದು. ಅದೇ ರೀತಿ ಶಾರೀರಿಕ ಮತ್ತು ಮಾನಸಿಕ ಸದೃಢ ಆರೋಗ್ಯವನ್ನು ಪ್ರತಿಯೊಬ್ಬರು ಕಾಪಾಡಿಕೊಳ್ಬಹುದು. ಅದೇ ರೀತಿ ಮನೆಯ ಇತ್ತಲು ಅಥವಾ ಮನೆಯ ಅಕ್ಕಪಕ್ಕದಲ್ಲಿ ಖಾಲಿ ಜಾಗವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದರಿಂದ ನಮ್ಮ ಅಪೌಷ್ಟಿಕತೆಯನ್ನು ಹೋಗಲಾಡಿಸಬಹುದು. ಅದೇ ರೀತಿ ಕುಟುಂಬದ ಸದಸ್ಯರ ಇಷ್ಟಕ್ಕನುಗುಣವಾಗಿ ತರಕಾರಿಗಳನ್ನು ಬೆಳೆಸ್ತಾ ಹೋಗ್ಬೋದು ಅಥವಾ ವ್ಯರ್ಥ ನೀರಿನ ಒಂದು ಸಮರ್ಪಕ ಬಳಕೆಯನ್ನು ಮಾಡಬಹುದು. ಈ ಬಚ್ಚಲು ಮನೆಯದಾಗಿರ್ಬೋದು ಇಲ್ಲ ಅಡಿಗೆ ಕೋಣೆದಾಗಿರ್ಬೋದು, ಆ ನೀರನ್ನು ಬಳಕೆ ಮಾಡಿ ತರಕಾರಿಗಳನ್ನು ಬೆಳಿಬಹುದು. ಅದೇ ರೀತಿ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಬಳಸದೇ ಇರುವುದರಿಂದ ಹೆಚ್ಚು ಆರೋಗ್ಯಕರವಾಗಿರುತ್ತೆ ಈ ಒಂದು ಪೌಷ್ಟಿಕ ತೋಟ. ಅದೇ ರೀತಿ ಕೈತೋಟ ಬೆಳೆಯಲು ಸ್ಥಳೀಯವಾಗಿ ದೊರೆತಕ್ಕಂಥ ಸಗಣಿ ಆಗಿರ್ಬೋದು, ಕಸಕಡ್ಡಿ ಆಗಿರ್ಬೋದು, ಗಿಡ ಆಗಿರ್ಬೋದು ಉಳಿತಾಯ ಆಗ್ತದೆ. ಅದೇ ರೀತಿ ರೈತ ಬಾಂಧವರೇ, ಈ ಕೈತೋಟದ ಒಂದು ಸ್ಥಳದ ಆಯ್ಕೆ ಸೀಮಿತ ಅವಕಾಶವಿದ್ದು ಮನೆಯ ಹಿತ್ತಲನ್ನು ಆಯ್ಕೆ ಮಾಡಿಕೊಳ್ಬಹುದು. ಇದರಿಂದ ಮನೆಯ ಎಲ್ಲ ಸದಸ್ಯರು ಬಿಡುವಿದ್ದಾಗ ಈ ಕೈತೋಟದ ಕಡೆ ಗಮನ ಕೊಡ್ಬೋದು. ಅದೇ ರೀತಿ ಈ ತೋಟದ ಒಂದು ಅಳತೆ ಮತ್ತು ವಿಸ್ತೀರ್ಣ ಎಷ್ಟಿರಬೇಕು ಅಂದರೆ ಸಣ್ಣದಾಗಿ ಮಾಡ್ತೀನಿ ಅಂದರೆ 37.5 × 14 ಮೀಟರ್ ಅಳತೆ ಇರಬೇಕು. ಮಧ್ಯಮವಾಗಿ ಮಾಡ್ತೀವಿ ಅಂದರೆ 37.5 × 21 ಮೀಟರ್ ಇರಬೇಕಾಗ್ತದೆ. ಅದೇ ರೀತಿ ದೊಡ್ಡದಾಗಿ ಮಾಡಬೇಕಂದ್ರೆ 37.5 × 28 ಮೀಟರ್ ಇರಬೇಕಾಗ್ತದೆ. ಇದರಲ್ಲಿ ಏನಪ್ಪ, ಒಂದು 5-6 ಜನ ಕುಟುಂಬಕ್ಕೆ 200 ಚದರ ಮೀಟರ್ ವಿಸ್ತೀರ್ಣವುಳ್ಳ ಒಂದು ಕೈತೋಟ ಬೇಕಾಗ್ತದೆ. ಈ ಕೈತೋಟದ ಬೆಳೆಗಳು ಮುಖ್ಯವಾಗಿ ಏನಪ್ಪ ಅಂದರೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಆಯ್ಕೆ ಮಾಡುವಾಗ ಬೇಗ ಫಸಲು ಬಿಡ್ತಕ್ಕಂಥ ಮತ್ತು ಗಿಡ್ಡ ತಳಿಗಳಿಗೆ ಆದ್ಯತೆಯನ್ನು ನೀಡಬೇಕಾಗ್ತದೆ. ಅದೇ ರೀತಿ ಕಾಲಕ್ಕನುಗುಣವಾಗಿ ಹಾಗೂ ಉಪಯೋಗಿಸ್ತಕ್ಕಂಥ ತರಕಾರಿ ಭಾಗಗಳನ್ನು ಆಧರಿಸಿ ಆ ಬೆಳೆಗಳನ್ನು ಬಿತ್ತನೆ ಮಾಡುವುದು ಸೂಕ್ತ. ವರ್ಷದ ಯಾವುದೇ ಒಂದು ಋತುವಿನಲ್ಲಿ 4-6 ಬೆಳೆಗಳಿರುವಂತೆ ಸೂಕ್ತ ಬೆಳೆ ಪರಿವರ್ತನೆಯನ್ನು ಅನುಸರಿಸುವುದು ಬಹಳ ತುಂಬ ಲಾಭದಾಯಕ ಆಗ್ತದೆ. ಅದೇ ರೀತಿ ಕೈತೋಟದಲ್ಲಿ ಪ್ರತಿಯೊಂದು ಮಡಿ ತನ್ನದೇ ಆದ ಬೆಳೆ ಪರಿವರ್ತನೆ ಹೊಂದಿರಬೇಕು. ಅದೇ ರೀತಿ ವಿವಿಧ ಮಡಿಗಳಲ್ಲಿ ಫಸಲು ಒಮ್ಮೆಗೆ ಬರುವಂತಾದರೆ ಉತ್ತಮ. ಹಣ್ಣಿನ ಬೆಳೆಗಳಾಗಿರ್ತಕ್ಕಂಥ ಮಾವು ಆಗಿರ್ಬೋದು, ಬಾಳೆ ಆಗಿರ್ಬೋದು, ನಿಂಬೆ, ಗಜನಿಂಬೆ, ಸೀಬೆ, ಪಪ್ಪಾಯ, ಸಪೋಟ, ದಾಳಿಂಬೆ ಮುಂತಾದವುಗಳನ್ನು ಕೈತೋಟದ ಸುತ್ತಮುತ್ತ ಬೆಳೆಯಬಹುದು. ಅದೇ ರೀತಿ ಕೈತೋಟದ ಪಕ್ಕ ನಾವು ಬೇಲಿಯನ್ನು ಹಾಕಿದರೆ ಆ ಬೇಲಿಯ ಮೇಲೆ ಬೆಳೆತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಹೀರೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಪಡಲ್ಕಾಯಿ ಆಗಿರ್ಬೋದು ಮತ್ತು ಅಮಟೆಕಾಯಿ ಆಗಿರ್ಬೋದು, ಇವನ್ನೆಲ್ಲ ಬೆಳೆಯೋದು ಭಾಳ ಉತ್ತಮ ಮತ್ತು ಅದನ್ನು ನಮ್ಮ ದೇಹಕ್ಕೆ ಸೇವಿಸಿದರೆ ಭಾಳ ಒಂದು ಉತ್ತಮ ಆರೋಗ್ಯ ಕೂಡ ಲಭಿಸುತ್ತದೆ. ಅದೇ ರೀತಿ ಕೈತೋಟದಲ್ಲಿ ಕೀಟ ಮತ್ತು ರೋಗಗಳಿಂದ ಬೆಳೆಯನ್ನು ಸಂರಕ್ಷಿಸುವುದು ಬಹಳ ಮುಖ್ಯ ಆಗ್ತದೆ. ಬೀಜದಿಂದ ಹಿಡಿದು ಹಣ್ಣಾಗುವವರೆಗೆ ವಿವಿಧ ಬೆಳೆಗಳ ಒಂದು ಹಂತದಲ್ಲಿ ರೋಗ ಮತ್ತು ಕೀಟಗಳು ಬಾಧಿಸಿ ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತವೆ. ಇದರಿಂದಾಗಿ ಸಸ್ಯ ಸಂರಕ್ಷಣೆ ಅನಿವಾರ್ಯವಾಗಿದೆ. ಅದೇ ರೀತಿ ಹಲವಾರು ರೋಗ ಮತ್ತು ಕೀಟನಾಶಕಗಳಿದ್ದರೂ ಸಹ ಕೈತೋಟದಲ್ಲಿ ಜೈವಿಕ ನಿಯಂತ್ರಣಕ್ಕೆ ಒತ್ತು ನೀಡಿ ಹತೋಟಿ ಮಾಡಬೇಕಾಗ್ತದೆ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನನ್ನ ಫೋನ್ ನಂಬರ್ ಈ ರೀತಿ ಇದೆ, 9 6 8666002 3. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಸರಿದಾರಿಗೆ ಹೊರಳೋಣ ಕುರಿತು ಮಾತುಕತೆ. ಬಾಗವ್ರಕ್ಕ, ಏನ್ ಮನೆ ಕಡೆ ಬರ್ದಂಗೆ ಅಮ್ಮ ಮಗ ಇಬ್ರು ಎಲ್ಲ ಹೊರಟಂಗೈತೆ, ಎಲ್ಲಿಗ ಹೊರಟಿದೀರಾ ಬರ್ರಿ. ನಿಮ್ಮನೆಗಲ್ದೆ ಇನ್ನೆಲ್ಲಿಗ್ ಹೋಗ್ಲಿ, ಮಗ ಕಾಲೇಜಿಗ್ ರಜಾ ಅಂತ ಊರಿಗ್ ಬಂದಿದ್ದ, ತೋಟನಾರ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ನವ. ಏನ್ ತೋಟಕ್ ಹೋಗ್ತೀಯೋ ಏನೋ, ತೋಟ ತುಂಬಾ ನೀರವ, ಇವನ್ ಬೇರೆ ಓದಿರೋ ಹುಡ್ಗ. ಓದಿರೋ ಹುಡ್ಗ ಅಂತ ಹಳ್ಳಿ ಭೂಮಿ ಸಂಬಂಧನ ಕಳ್ಕೊಳಕಾಗುತ್ತೇನವ? ಅದು ನಿಜ ಗೌರಮ್ಮ, ಆದ್ರೂ ಈ ನೀರಲ್ಲಿ ಹೋಗದಾದ್ರು ಹೆಂಗೆ, ಹುಡುಗಾಟ್ವೇನವ? ನೀನ್ ಹೇಳಂಗೆ ಈ ಮಳೆ ಸಾಕ್ ಸಾಕಾಗಿ ಹೋಯ್ತೆ, ಈ ನಾಡಿ ಮಳೆ ಬಂದ್ರೆ ಬದುಕೋದೆಂಗೆಯೋ ಬಾಳದೆಂಗೋ. ಅಗೋ ನೋಡಪ್ಪ, ನಮ್ ರಾಜೇಶ್ ಅಣ್ಣನ್ ಸವಾರಿನು ಇತ್ಲಗೆ ಬಂದಂಗೈತೆ. ಬರದೆ ಇನ್ನೆಲ್ಲಿಗೆ ಹೋಗ ಜಯಕ, ಎಲ್ಲಿ ನೋಡಿದ್ರು ನೀರು, ಕಾಲಿಡಕ್ ಜಾಗ ಇಲ್ಲ, ಬದುಕು ಬಾಳು ಎಲ್ಲ ಕೆಟ್ಟ ಹಾಳಾ ಹೋಯ್ತು. ಅದು ನಿಜ ಬಿಡಿ, ಆದಿ ಬೀದಿಲೆಲ್ಲ ನೀರು, ಸೊಂಟ ಮಟ್ಟ ನೀರು ಅಂತೀನಿ. ಹೋಗಿದ್ ತಪ್ಪಕ್ಕೆ ತೋಟ ನೋಡ್ಕೊಂಡು ಬಂದ್ವಿ, ಏನೈತೆ ನೋಡಕ್, ತೆಂಗಿನ ಮರ ಅಡಿಕೆ ಮರ ಎಲ್ಲ ಹಳದಿ ಮಣ್ಣಿಗೆ ತಿರುಗಿ ನಿಂತಾವ ನೋಡು. ಅಷ್ಟೊಂದು ಶೀತ ಆದ್ರೆ ಯಾವ ಗಿಡ ಮರ ತಾನೇ ಉಳಿತವೆ ಸುರೇಶ? ಅಲ್ಲ ಈ ಮಳೆಗೆ ಏರಾಗೈತೆ ಅಂತೀನಿ, ಬಂದ್ರೆ ಬಂತು ಬಂತು ಬಂತು ಬಂದೇ ಬಿಡ್ತು, ಹೋದ್ರೆ ಹೋಯ್ತು ಹೋಯ್ತು ಹೋಯ್ತು ಹೋಗೇ ಬಿಡ್ತು. ಅವಾಗ 10 ವರ್ಷ ಮಳೆ ಹೋಗಿ ಕೆಡಿಸ್ತು, ದುಡ್ಡಿದ್ದರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟ್ಯಾಂಕರ್ನಲ್ಲಿ ನೀರು ಮರ ಮಂಡಿ ಉಳಿಸ್ಕೊಂಡ್ರು, ಸುಮಾರು ತೋಟಗಳೆಲ್ಲ ಒಣಗಿ ಹೋದ್ವು. ಹೌದು ನೋಡ್ಜಯಕ, ಈಗ 5 ವರ್ಷದಿಂದ ಬಂದು ಬಂದು ಕೆಡಿಸ್ತೈತಿ, ಆ ಕೆರೆ ಹತ್ರ ಇರೋ ತೋಟಗಳೆಲ್ಲ ಸುಳಿಗಾತ್ಕ ನಿಂತವವ. ಇನ್ನೆರಡು ತಿಂಗಳು ಹಿಂಗೆ ಆದ್ರೆ 100 ಎಕರೆಯಲ್ಲಿರೋ ಅಂತ ತೋಟ ಎಲ್ಲ ಒಣಗಿ ನಿಲ್ತಾವ ನೋಡವ. ಏನ್ ರೈತರ ಬದುಕು ಏನೋ, ಈ ಪ್ರಕೃತಿಗೆ ನಮ್ಮೇಲೆ ಕರುಣೆನೇ ಇಲ್ವಾ ಅಂತ. ಹಾಗಂತ ಸುಮ್ನೆ ಇರಕ್ಕಾಗುತ್ತಾ? ಬರೀ ಮಳೆನ ಬೈತಾ ಕುತ್ಕೊಂಡ್ರೆ ನಮ್ದೇನು ತಪ್ಪಿಲ್ವೇನು? ಇದಕ್ಕೆ ಪರಿಹಾರ ಕಂಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡಬೇಕು. ಇವೊಂದು ಒಳ್ಳೆ ಕತೆ ಆಯ್ತು, ಸುರಿಯೋ ಮಳೆ ಉರಿಯೋ ಬೆಂಕಿಗೆ ಚಪ್ಪರ ಹಾಕ್ಸಿ ತಡಿಯೋಕಾಗುತ್ತೇನಪ್ಪ? ಓದಿರೋ ಹುಡ್ಗ ಏನೋ ವಿಚಾರ ಅವನಿಗೆ ಗೊತ್ತಿರುತ್ತೆ, ಹೇಳ್ತಾನೆ ಸುಮ್ನಿರು ಗೌರಕ್ಕ ಒಂದ್ ಸ್ವಲ್ಪ. ಇದು ಸರಿ ಜಯಕ, ಹಕ್ಕಿಗೆ ಹಾರೋಕೆ ಮೀನಿಗೆ ಈಜೋಕೆ ಹೇಳ್ಕೊಟ್ಟರು ಯಾರು ಅಂತೀನಿ. ಹೊಲ ತೋಟ ಮಳೆ ಬೆಳೆ ಗುಡ್ಡ ಗಾರುಣಿ ಇದ್ರ ಬಗ್ಗೆ ನಮಗಿನ್ನ ಹೆಚ್ಚಾಗಿ ಅವನಿಗೇನಾರ ಗೊತ್ತಾ ಅಂತೀನಿ. ನೀನ್ ಹೇಳದ್ ನಾನು ಒಪ್ಪಲ್ಲ ಗೌರಮ್ಮ, ಯಾವ ಹುತ್ತದಲ್ಲಿ ಯಾವ ಹಾವೋ, ಯಾರ ತಲೆ ಏನ್ ತಿಳುವಳಿಕೆನೋ ಯಾರಿಗ್ ಗೊತ್ತು? ಏನೋ ರೈತಾಪಿ ಬದುಕು ಮಾಡ್ತೀವಿ, ಸ್ವಲ್ಪ ವಯಸ್ಸು ಜಾಸ್ತಿ ಅಂತ ಅಂದ್ಕೊಂಡು ನಾವೇ ಬುದ್ಧಿವಂತರು ಅಂತ ಹೆಂಗೆ ಹೇಳೋದು? ಒಬ್ಬೊಬ್ರಿಗೊಂದು ವಿಚಾರ ಗೊತ್ತಿರುತ್ತೆ, ಹೇಳಿ ಬಿಡು ನೋಡೋಣ. ಆಯ್ತು ಬಿಡು ರಾಜಶೇಣ, ಅದೇನು ಹೇಳ್ತಾನೋ ಹೇಳಿ ಬಿಡು. ಕೇಳೋಕೇನು, ದುಡ್ಡು ಕೊಡ್ಬೇಕೇನು, ನಾವು ತಿಳ್ಕೊಂಡೇ ಬಿಡೋಣ. ನೀವು ಹಾಲು ಕುಡ್ದಷ್ಟು ನಾನು ನೀರು ಕುಡ್ದಿಲ್ಲ. ನಿಮ್ಮ ಅನುಭವದ ಮುಂದೆ ನಮ್ಮ ಓದು ಯಾವ ಲೆಕ್ಕ? ಗಾದೆನೇ ಇಲ್ವೇ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ಆದ್ರೂ ಹೇಳಲೇಬೇಕು ಅಂದ್ರೆ, ಈ ಮಳೆ ಬರ ಬಿಸಿಲು ನೆರಳು ಎಲ್ಲ ನಮ್ಮ ಕೈಲಿಲ್ಲ ಅಂದ್ರೂ ಕೂಡ ಇದರ ವ್ಯತ್ಯಾಸಗಳಿಗೆ ನಾವು ಒಂದ್ ರೀತಿ ಕಾರಣನೇ. ಅದೇನ್ ಹೇಳ್ತೀಯ ಸುರೇಶಪ್ಪ, ನಾರ್ ಮನುಷ್ಯರು ನಾವು, ಮಳೆ ತರಕಾಗತ್ತಾ, ಬಿಸಿಲು ನಮ್ ಕೈಲಿ ತಡೆಯಕ್ಕಾಗತ್ತಾ? ಹಂಗಲ್ಲ ಜಯಕ, ನಿಮ್ಮಷ್ಟು ವಯಸ್ಸಲ್ಲಿ ಇಂಥ ಮಳೆ ಯಾವತ್ತಾದ್ರೂ ನೋಡಿದ್ರ? ಇಲ್ ಕಣಪ್ಪ, ನಾನಂತೂ ಕಂಡಿಲ್ಲ, ನೀವೇನಾದ್ರೂ ನೋಡಿದ್ದೀರೇನ್ರಪ್ಪ? ಇಲ್ಲ ಬಿಡವ, ನಾವು ಈ ಪಾಟಿ ಮಳೆ ಯಾವತ್ತು ಕಾಣ್ಲಿಲ್ಲ. ನಾನು ಕಂಡಿಲ್ಲ ಕಣವ. ಅದಕ್ಕೆ ಹೇಳಿದ್ದು, ಆ ಕಾಲದಿಂದ ಎಂದೂ ಬರದ ಇಂಥ ಮಳೆ ಇವತ್ತೇ ಯಾಕೆ ಬರಬೇಕು? ಅದು ಒಂದಿನನಾ ಎರಡು ದಿವಸನಾ ಅಲ್ಲ, ಎರಡು ಮೂರು ವರ್ಷದಿಂದ ಒಂದೇ ಸಮನೆ ಬರ್ತಾನೆ ಇದೆ. ಅದೂ ನಿಜ ಅಂತಾನೆ ಹೇಳು ಸುರೇಶ, ಆದ್ರೂ ಇದಕ್ಕೂ ನಮಗೂ ಸಂಬಂಧ ಏನು ಅಂತೀನಿ? ಎಲ್ಲದಕ್ಕೂ ನಾವೇ ಕಾರಣ ಅಂತ ಅಲ್ಲ, ನಮ್ಮ ಪಾಲು ಇದ್ದೇ ಇದೆ ಅಂತ ಹೇಳ್ತೀನಿ. ಅದೇನು ಒಂಚೂರು ಅರ್ಥ ಆಗಂಗ್ ಹೇಳ್ಬಾರ್ದೇನಪ್ಪ ನೀನು? ಈ ಭೂಮಿ ಯಾರಿಗಾಗಿ ಇದೆ ಹೇಳಿ? ಒಳ್ಳೆ ಪ್ರಶ್ನೆ ಕೇಳಿದೆ ಸುರೇಶಪ್ಪ. ಈ ಭೂಮಿ ಗಾಳಿ ನೀರು ಎಲ್ಲ ಇರೋದ್ ನಮಗಾಗೆಯಾ? ಅದೇ ತಪ್ಪು ನಾವು ಮಾಡ್ತಾ ಇರೋದು. ಯಾವತ್ತೂ ಕೂಡ ಈ ಭೂಮಿ ಮನುಷ್ಯರಿಗೆ ಮಾತ್ರ ಸೇರಿದ್ದಲ್ಲ. ಸ್ವಲ್ಪ ಬಿಡಿಸಿ ಅರ್ಥ ಆಗಂಗೆ ಹೇಳು ಸುರೇಶ, ಬರೀ ಪುಸ್ತಕದ ಭಾಷೆಯಲ್ಲಿ ಹೇಳ್ಬೇಡಪ್ಪ, ಸ್ವಲ್ಪ ಸರಳವಾಗಿ ಹಳ್ಳಿ ಜನಕ್ಕೆ ತಿಳಿಯಂಗೆ ಹೇಳು. ನೋಡ್ರಿ, ಈ ಭೂಮಿ ಜೊತೆಲೆ ಮನುಷ್ಯ ಹುಟ್ಟಿರ್ಲಿಲ್ಲ. ಒಂದೊಂದು ಸಣ್ಣ ಸಣ್ಣ ಜೀವಿಗಳು ಹುಟ್ಟಿ ಕ್ರಮೇಣ ಬೇರೆ ಬೇರೆ ರೂಪ ತಾಳಿ ಕೊನೆಗೆ ಮನುಷ್ಯಂತ ಆಗಿದ್ದು. ಅಂದ್ರೆ ಮನುಷ್ಯನಿಗೂ ಈ ಭೂಮಿ ಮೇಲಿರೋ ಪ್ರತಿ ಜೀವಿಗಳಿಗೂ ಒಂದಲ್ಲ ಒಂದು ರೀತಿಯ ಸಂಬಂಧ ಇದ್ದೇ ಇದೆ, ಹೌದಾ ಅಲ್ವಾ? ಹೌದೌದು, ಸರಿ ಕಣ್ ಹೇಳಪ್ಪ, ಕೇಳೋಕೇನ ಚೆನ್ನಾಗಿದೆ. ಹಿಂದೆ ಜನಸಂಖ್ಯೆ ಕಡಿಮೆ ಇತ್ತು, ಚಿಕ್ಕೂರು, ಪಕ್ಕದಲ್ಲಿ ಕಾಡು, ಕೆರೆ ಕಟ್ಟೆ ಗೋಮಾಳ ಹೀಗೆ ಎಲ್ಲ ಇತ್ತು. ಅವೆಲ್ಲ ಸೇರಿ ವಾತಾವರಣನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡ್ತಾ ಇತ್ತು. ಜನಸಂಖ್ಯೆ ಜಾಸ್ತಿ ಬೆಳೆದಂತೆಲ್ಲ ಕಾಡು ಕೆರೆ ನಾಶ ಮಾಡಿ ಎಲ್ಲ ಕಡೆ ಮನುಷ್ಯರೇ ವಾಸ ಮಾಡೋಕ್ಕೆ ಜಾಗ ಮಾಡಿಕೊಂಡಿದ್ವಿ ಅಲ್ವಾ? ಹ್ಞೂ ಕಣಪ್ಪ, ಜನ ಹೆಚ್ಚಾದಂತೆ ವಾಸ ಮಾಡೋಕ್ಕೆ ಜಾಗ ಬೇಕಲ್ಲ ಸುರೇಶ. ಕಾಡು ಕಡಿದು ಕೆರೆ ಮುಚ್ಚಿದ್ರೆ ಜಾಗಲಾದ್ರೂ ಇನ್ನೆಲ್ಲಪ್ಪ ಐತೆ? ಅನಿವಾರ್ಯಕ್ಕಾಗಿ ಸ್ವಲ್ಪ ಪರಿಸರ ನಾಶ ಆದ್ರೆ ದುರಾಸೆಗಾಗಿ ಇಡೀ ಪರಿಸರ ನಾಶ ಮಾಡಿದ್ವಿ. ಈಗ ಮಳೆನ ಭೂಮಿನ ಬಿಸಿಲಿನ ಬೈತಾ ಕುತ್ಕೊಂಡ್ರೆ ಸರಿನಾ? ಸರಿ ಸರಿ, ಇದಕ್ಕೂ ಬರ ನೀರಿಗೂ ಏನ್ ಸಂಬಂಧ ಹೇಳಪ್ಪ? ಕಾಡು ನಾಶ ಆಯ್ತು, ಕೆರೆ ಕಟ್ಟೆ ಮುಚ್ಚಿ ಹೋದು, ರಾಸಾಯನಿಕಗಳ ಬಳಕೆ ಹೆಚ್ಚಾಯ್ತು, ವಿಷ ಚೆಲ್ಲೋ ಕಾರ್ಖಾನೆಗಳ ಹೊಗೆ ಹುಗಳೋ ವಾಹನಗಳು, ಹೀಗಾಗಿ ಭೂಮಿಯ ವಾತಾವರಣ ಏರ್ಪೇರಾಯ್ತು, ಭೂಮಿಯ ಉಷ್ಣತೆ ಜಾಸ್ತಿ ಆಯ್ತು. ಮನುಷ್ಯನಿಗೆ ಉಷ್ಣ ಆದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತಪ್ಪ, ಕಣ್ಣುರಿಯುತ್ತೆ, ಹೊಟ್ಟೆ ನೋಯುತ್ತೆ, ಮೂಗು ಬಾಯಲ್ಲೆಲ್ಲ ದಗ ದಗ ಅಂತ ಬಿಸಿ ಆಗುತ್ತೆ ನೋಡಪ್ಪ. ಭೂಮಿಗೂ ಆತರ ಬಿಸಿ ಆಗಿದೆ ಅಂತ ಹೇಳ್ತೀಯನು ಸುರೇಶಪ್ಪ? ಭೂಮಿಗಷ್ಟೇ ಅಲ್ಲ ರಾಜೇಶಣ್ಣ, ಇಡೀ ವಾತಾವರಣಕ್ಕೆ ಈ ರೀತಿ ಆಗಿದೆ. ಪ್ರಕೃತಿಗಾದ್ರೂ ಎಷ್ಟು ಶಕ್ತಿ ಇದೆ ಹೇಳು. ಗಾಂಧೀಜಿನೇ ಹೇಳಿದ್ದಾರೆ, ಪ್ರಕೃತಿ ಮನುಷ್ಯನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋಕೆ ಶಕ್ತಿ ಇದೆ ಅಂತ. ಆದ್ರೆ ಅವನ ದುರಾಸೆಗಳನ್ನಲ್ಲ, ಈಗ ನಮ್ ತಪ್ಪಿಗೆ ಶಿಕ್ಷೆ ಆಗ್ತಾ ಐತೆ. ನಾವೇನ್ ಕಾಡ್ ಕಡಿದ್ವಾ, ಕಾರ್ಖಾನೆ ಮಾಡಿದ್ವಾ, ಯಾರೋ ಮಾಡಿರೋ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತೀನಮ್ಮ? ಹಂಗಲ್ಲ ಗೌರಕ್ಕ, ನಾವು ತಪ್ಪು ಮಾಡಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ, ಆದ್ರೆ ನಾವಿಲ್ಲಿ ಬದುಕ್ತಾ ಇದ್ದೀವಿ, ನಮಗೂ ಸಂಬಂಧ ಇದೆ ಕಣವ. ಸಾಲ್ ಮನೆ ಬೆಂಕಿ ಬಿದ್ದಾಗ ಸಂಪನ್ನನ ಮನೆ ಉಳಿಯುತ್ತೇನವ? ಇದಕ್ಕೇನಾರ ಪರಿಹಾರ ಇಲ್ವೇ? ಮುಂದುಟ್ಟೋ ಮಕ್ಳಿಗೇನು, ನಾವ್ ಏನಾದ್ರೂ ಬಿಟ್ಟು ಹೋಗ್ತಿವೇನವ? ಪರಿಹಾರ ಇದೆ, ದೇಹಕ್ಕೆ ಉಷ್ಣ ಆದಾಗ ಪರಿಹಾರ ಏನ್ ಮಾಡ್ತೀವಿ ಹೇಳು? ಏನ್ ಮಾಡ್ತೀವಪ್ಪ, ಬೇಯಿಸಿ ಕಾಯಿಸಿದ ಹರಳೆಣ್ಣೆ ಹಚ್ಕೆಂತೀವಿ, ಜಾಸ್ತಿ ಮಜ್ಜಿಗೆ ಕುಡಿತೀವಿ, ಖಾರ ಸ್ವಲ್ಪ ಕಡಿಮೆ ಮಾಡ್ತೀವಪ್ಪ, ಸೊಪ್ಪು ಮೊಸರು ತುಪ್ಪ ಹೆಚ್ಚಾಗಿ ಬಳಸ್ತೀವಿ. ಹಿಂಗೆ ನಾಲ್ಕು ದಿನ ಮಾಡಿದ್ರೆ ಸರಿ ಹೋಗ್ತೈತೆ. ಅದೇ ರೀತಿ ವಾತಾವರಣದ ವ್ಯತ್ಯಾಸಗಳನ್ನು ಕೂಡ ನಾವು ಸರಿ ಮಾಡಬೇಕು. ಮೈ ಕಾಯಿಲೆ ಆದ್ರೆ ಏನೋ ಅದು ಇದು ಮಾಡ್ತೀವಿ, ಈ ದೊಡ್ಡ ಭೂಮಂಡಲಕ್ಕೆ ನಾವೇನ್ ಮಾಡಕ್ಕಾಗತ್ತಪ್ಪ ಸುರೇಶಪ್ಪ? ಆಕಾಶಕ್ಕೆ ಅಂಗಿ ಹೊಲ್ಸಕ್ಕಾಗತ್ತೇನಪ್ಪ ನಮ್ ಕೈಲಿ? ಯಾಕಾಗಲ್ಲ ಹೇಳಿ, ಮನುಷ್ಯ ಮನಸ್ ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ ಅಂತೀನಿ. ನೀರಿಗೆ ಬಿದ್ರೆ ತಾನೆ ಈಜೋಕ್ ಬರೋದು, ಹಟ್ಟ ಹತ್ತಿದ್ರೆ ತಾನೆ ಬೆಟ್ಟ ಹತ್ತಕ್ಕಾಗೋದು. ಇದಪ್ಪ ಧೈರ್ಯದ ಮಾತು ಅಂದ್ರಿ. ಆದ್ರೂ ಈ ಸಮಸ್ಯೆಗೆಲ್ಲ ಒಂದು ಪರಿಹಾರ ಹುಡುಕ್ಬೇಕು, ಏನ್ ಮಾಡಬಹುದು ಅಂತ ನೀನೇ ಹೇಳು ಸುರೇಶ. ಅಣ್ಣ, ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಗಿಡ ಮರ ಬಳ್ಳಿ ಇತ್ಯಾದಿ ಬೆಳೆಸಲಿಕ್ಕೆ ಪ್ರಯತ್ನ ಕೊಡಬೇಕು. ಹೌದು, ಸುರೇಶ್ ಹೇಳದ್ರಲ್ಲೂ ಸತ್ಯ ಐತೆ. ಕೆರೆ ಕಟ್ಟೆ ಕಲ್ಯಾಣಿ ಗೋಗುಂಟೆ ಅವನ್ನೆಲ್ಲ ಪುನಶ್ಚೇತನ ಮಾಡ್ಬೇಕು, ಹೂಳೆತ್ತಬೇಕು, ಬರವನ್ನ ತಡಿಬೇಕು. ಯಾಕೆ ಹಾಕಬಾರ್ದಾಗಿದ್ರೆ? ಜೊತೆಗೆ ಮುಚ್ಚಿ ಹೋಗಿರುವ ಕಾಲುವೆಗಳನ್ನ ಸ್ವಚ್ಛ ಮಾಡೋದು, ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಿದ್ರಾಯ್ತು. ಬರೀ ನಾವೇ ಮಾಡೋದಲ್ಲ, ನಗರದಲ್ಲಿರೋ ಜನಗೂ ಕೂಡ ಜವಾಬ್ದಾರಿ ಬರಬೇಕು. ಕಾರ್ಖಾನೆಗಳನ್ನು ಸರಿಯಾಗಿ ನಿಭಾಯಿಸಬೇಕು, ಖಾಸಗಿ ವಾಹನಗಳ ಬಳಕೆ ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆಗಳಾದ ಬಸ್ಸು ಆಟೋ ರೈಲುಗಳಲ್ಲಿ ಓಡಾಡಬೇಕು. ಹಿಂಗಾದ್ರೆ ಸ್ವಲ್ಪ ಮಟ್ಟಿಗೆ ವಾಯುಮಾಲಿನ್ಯ ಕಡಿಮೆನಾದ್ರೂ ಮಾಡಬಹುದು. ಹೌದೌದು, ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಅವ್ರವ್ರ ಜವಾಬ್ದಾರಿನ ಅವ್ರು ನಿರ್ವಹಿಸಿದ್ರೆ ಮನೆ ಹಳ್ಳಿ ನಗರ ದೇಶ ಪ್ರಪಂಚ ಎಲ್ಲ ತಾನೇ ತಾನಾಗಿ ಸರಿ ಹೋಗುತ್ತೆ. ನೋಡ್ದೆ ಗೌರಮ್ಮ, ಒಂದ್ ದೊಡ್ಡ ಮಳೆ ಕೆಟ್ಟ ಬರಗಾಲದ ಹಿಂದೆ ಎಷ್ಟೊಂದು ಕತೆಗಳಿವೆ ಅಂತ. ನೋಡು ಗೌರಮ್ಮ, ನಿನ್ ಮಗಗ್ ಏನು ತಿಳಿಯಲ್ಲ ಅಂತಿದ್ದೆ, ಅವನಿಗೆ ಎಷ್ಟೊಂದು ತಿಳುವಳಿಕೆ ಇದೆ ಅಂತ ಈಗ್ಲಾದ್ರೂ ಗೊತ್ತಾಯ್ತ ತಾಯಿ ನಿನಗೆ? ಹೌದೌದು, ನಾನು ಏನೋ ಅಂತ ಮಾಡಿದ್ದೆ. ಪರವಾಗಿಲ್ಲ ಬಿಡು, ಯಾವುದು ಸುಲಭನೂ ಅಲ್ಲ, ಹಾಗಂತ ಕಷ್ಟನೂ ಅಲ್ಲ. ಒಂದಂತೂ ನಿಜ, ಆಗುತ್ತಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸರಿ ನಡೀರಿ, ಈ ಮುಖ್ಯವಾದ ವಿಚಾರನ ಭಜನಾ ಸಂಘ, ಯುವಕ ಮಂಡಳಿ, ದೇವಸ್ಥಾನದ ಸಮಿತಿ, ಸ್ತ್ರೀ ಶಕ್ತಿ ಗುಂಪು, ಗ್ರಾಮ ಪಂಚಾಯಿತಿ, ಈಗ ಎಲ್ಲರ ಹತ್ರ ಚರ್ಚೆ ಮಾಡೋಣ. ಸಾರ್ವಜನಿಕ ಸಭೆ ಕರೆದು ತೀರ್ಮಾನ ಮಾಡೋಣ. ತಪ್ಪು ದಾರಿ ಬಿಟ್ಟು ಸರಿ ದಾರಿಗೆ ಹೊರಳೋಣ. ಅದಕ್ಕೆ ಅಲ್ವೇ ಹೇಳೋದು, ಒಗ್ಗಟ್ಟಿನಲ್ಲಿ ಬಲವಿದೆ. ಇದುವರೆಗೂ ಸರಿದಾರಿಗೆ ಹೊರಳೋಣ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಪೀಲಾಪುರದ ಆರ್ ಕಂಠೇಶ್ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಇದೊಂದು ಪ್ರಕಟಣೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಕೌಶಲ್ಯ ಮಿಷನ್ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 23/12/2022 ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಗಾಯತ್ರಿ ಕಲ್ಯಾಣ ಮಂಟಪ ಚಿತ್ರದುರ್ಗ ಇಲ್ಲಿ ವಿವಿಧ ಖಾಸಗಿ ಕಂಪನಿಗಳಿಂದ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದು, ಅಭ್ಯರ್ಥಿಗಳ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ, ಬಿಎ, ಬಿಕಾಂ, ಬಿಎಸ್ಸಿ, ಬಿಇ, ಬಿಬಿಎಂ, ಎಂಬಿಎ, ಸ್ನಾತಕೋತ್ತರ ಹಾಗೂ ಇತರೆ ಪದವಿಗಳಲ್ಲಿ ಉತ್ತೀರ್ಣ ಅಥವಾ ಅನುತ್ತೀರ್ಣರಾದ 18-35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ನೇರ ಸಂದರ್ಶನದ ಪ್ರಯೋಜನ ಪಡೆಯಬಹುದಾಗಿದೆ. ಅಭ್ಯರ್ಥಿಗಳು ತಮ್ಮ ಅಂಕಪಟ್ಟಿ ನಕಲು, ಆಧಾರ್ ಕಾರ್ಡ್, ಕನಿಷ್ಠ 10 ಬಯೋಡಾಟಾ ಪ್ರತಿಗಳು ಹಾಗೂ ಫೋಟೋಗಳೊಂದಿಗೆ ಉದ್ಯೋಗ ಮೇಳದಲ್ಲಿ ಹಾಜರಾಗುವುದು. ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕ ಇರುವುದಿಲ್ಲ. ಅಭ್ಯರ್ಥಿಗಳು ಮುಂಚಿತವಾಗಿಯೇ ಗೂಗಲ್ ಫಾರ್ಮ್ ಲಿಂಕ್ https://singleskillconnect.kaushalkar.com/candidate-reg ಮೂಲಕ ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳ ಕಚೇರಿ, ಸರಸ್ವತಿಪುರಂ 3ನೇ ಮುಖ್ಯರಸ್ತೆ, ಚಿತ್ರದುರ್ಗ ಇವರನ್ನ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9008519 9970 ಮತ್ತೊಂದು 234050 ಎಸ್ಟಿಡಿ ಕ್ರಮಾಂಕ 08194. ಪ್ರಕಟಣೆ ಕೇಳಿದಿರಿ. ಅಮ್ಮೋರೆ, ಬೆಳಿಗ್ಗೆ ಎದ್ದ ಕೂಡ್ಲೆ ತಲೆ ಸುತ್ತೈತೆ, ಕೆಲ್ಸಕ್ ಬರೋಕೆ ಕಷ್ಟ ಆಯ್ತೈತೆ, ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ. ಅಮ್ಮೋರೆ, ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣಮ್ಮೋರೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗ್ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದುಡ್ಡು ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳು. ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಂ ಮಾಲಾ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆಯರಾದಂತಹ ಎಂ ಮಾಲಾ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಹಾಗೂ ಈ ಒಂದು ಹೈನುಗಾರಿಕೆ ಹೋಗ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಾಲಾ ಅವರೇ. ನಮಸ್ತೆ ಸರ್. ಮಾಲಾ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದಿರ? ನಾವು ಬಾಲ್ಯ ಜೀವನ ಅಂದ್ರೆ ನಮಗೇನು ಇದು ಎಲ್ಲ ಗೊತ್ತಿರ್ಲಿಲ್ಲ ನಮಗೆ ಹೊಲದ ಬಗ್ಗೆ. ನಮ್ಮ ಅಪ್ಪರೆಲ್ಲ ಮಾಡ್ಕೊಂಡು ಹೋಗ್ತಿದ್ರು, ನಾವು ನಮ್ಮ ತಾಯಿ ಜೊತೆಗೆ ಒಂದ್ ಕೆಲಸ ಮಾಡ್ತಿರ್ಲಿಲ್ಲ, ಸುಮ್ಮನೆ ಸ್ಕೂಲ್ ಆಯ್ತು ನಾವಾಯ್ತು, ನಮ್ ಜೀವನ ಆ ತರನೇ ಕಳ್ಕೊಂತ ಬಂದ್ವಿ. SLC ಮುಗಿಸಿ ಮದುವೆ ಮಾಡ್ಕೊಟ್ರು ನಮ್ಮ ತಂದೆ. ಕೃಷಿ ಕೆಲಸ ಮಾಡೋದೇ ಬರ್ತಿರ್ಲಿಲ್ಲ. ನಮ್ಮನೆ ITI ಮಾಡ್ಕೊಂಡಿದ್ರು, ಅಲ್ಲಿ ಕಂಪ್ನಿಗೆ ವರ್ಕ್ ಇತ್ತು, ಅವ್ರಿಗೆ 10,000 ಸ್ಯಾಲ್ರಿ ಕೊಡೋರು. ಅವಾಗ ನಾನು ಅನ್ಕೊಂಡಿದ್ದು ಬೆಂಗಳೂರಿಗೆ ಹೋಗ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ವ್ಯವಸಾಯ ಮಾಡೋರು ಯಾರು ಇರಲಿಲ್ಲ. 12 ಹೊಲ ಇತ್ತು ನಮ್ಮ ಮುಂಚೆ, ಈ ಡಿವೈಡ್ ಆದಮೇಲೆ ನಮ್ಮ 4 ಬಂತ, ನಿಂತ್ಕೊಂಡ್ರು ಅವ್ರ ಹೊಲಕ್ಕೆ. ಆಮೇಲೆ ಅವ್ರು ನಿಂತ್ಕೊಂಡ ಮೇಲೆ ನನಗೆ ಏನು ಗೊತ್ತಿಲ್ಲ, ನಾನು ಏನು ಮಾಡಲಿ, ಹೋಗಿ ಅಡುಗೆ ಮಾಡೋಕ್ಕೆ ಸಮೇತ ಬರ್ತಿರ್ಲಿಲ್ಲ. ನಮ್ಮ ಅಕ್ಕನ ನೋಡೋದು, ಅವ್ರು ಏನೇನು ಮಾಡ್ತಾರೆ ಅದನ್ನೆಲ್ಲ ಮಾಡೋದು, ಕಳೆ ತೆಗೆಯಕ್ಕೆ ಬರ್ತಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ಅವ್ರ ಜೊತೆಗೆ ಹೋಗಿ ಹೋಗಿ ಎಲ್ಲ ಕಲ್ತು. ಆಮೇಲೆ ನನಗ್ ಖುಷಿ, ಅಲ್ಲಿ ಅಕ್ಕಪಕ್ಕದ ಜನ ನೋಡಿ ನಾನು ಮಾಡ್ಬೇಕಲ್ಲ, ನಾನು ಕಲಿಬೇಕಲ್ಲ, ಒಂದು ಕಳೆ ತೆಗೆಯೋದ್ರಿಂದ ಹಿಡ್ದು ತೆನೆ ಮುರಿಯೋದು ಎಲ್ಲ ಕಲ್ತ್ಕೊಂಡು ಅವ ಬೇಜಾರಾಗಿತ್ತು, ಬಹಳ ಬೇಜಾರಾಗಿತ್ತು. ಇದನ್ನೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಯಾಕಾರ ಇಲ್ಲಿ ಕೊಟ್ಟು ಮದುವೆ ಮಾಡಿದ್ರು ಅನ್ನಂಗಾಗಿತ್ತು. ಇವಾಗ ಇದೇ ಪಾಡು, ಸಿಟಿಯಾಗಿ ಜೀವನನೇ ಬೇಡ ಅನಿಸ್ತತೆ. ಅಂದ್ರೆ ಒಳ್ಳೆಯ ಒಂದು ಬದುಕನ್ನ ಈ ಕೃಷಿ ನಿಮಗೆ ಕಟ್ಟಿಕೊಟ್ಟಿದೆ. ಈ ಕೃಷಿ ಇದ್ದ ಒಳ್ಳೆ ಜೀವನ ಅಂದ್ರೆ ಏನು? ಈಗ ನನಗೆ ಏನೋ ಒಂದು ಬೇಜಾರಾಗ್ತತಿ, ಹೊಲ್ದಕ್ಕೆ ಹೋದ್ರೆ ಆ ಹಸುರು ನೋಡಿದ್ರೆ 5 ನಮ್ಮ ಬೇಜಾರೆಲ್ಲ ಹೋಗುತ್ತೆ. ಮನ್ಸಿಗೆ ಏನೋ ಒಂಥರ ಖುಷಿ, ನಮ್ಮ ಹೊಲ್ದಕ್ಕೆ ಹೋಗಿ ಕುತ್ಕೊಂಡ್ರೆ. ನಮ್ಮ ಹೊಲನೇ ನಮಗೆ ಗ್ರೇಟ್. ಎಮ್ಮೆ ಇತ್ತು ನಮ್ಮ ಮುಂಚೆ, ಎಮ್ಮೆ ಮಾರಿ ನಾವು ಕಟ್ಕಂತ ನೀರಾವರಿ ಮಾಡ್ಬೇಕು, ಮಕ್ಳು ಬಂದ್ರು ನೀರಾವರಿ ಮಾಡ್ಕೊಂಡ್ವಿ 2 ಈಗ ಅಡಿಕೆ ಎಲ್ಲ ಸಾಕೊಂಡಿದೀವಿ ನಾವು. ಆಮೇಲೆ ಮತ್ತೆ ಸಸು ಏನು ಕಟ್ಟಿದೀವಿ ಅಂತಂದು ಹೇಳಿದ್ರೆ, ಅದರಿಂದ ಸಗಣಿ ಏನ್ ಬರುತ್ತೆ ಅದರಿಂದ ನಾವು ಅದಕ್ಕೆ ಸ್ವಲ್ಪ ವಿಟಮಿನ್ ಸಿಗ್ಲಿ ಅಂತಂದು ಹೇಳಿ ನಾವು ಸ್ವಲ್ಪ ಎಲ್ಲ ಸಗಣಿ ಎಲ್ಲ ಹಾಕ್ತಿವಿ. ಗಿಡಗಳಿಗೆಲ್ಲ ಹಾಕ್ತಿರ್ತೀನಿ ನಮ್ಮ ಮನೆ ಸುತ್ತ, ಹೂವಿನ ಗಿಡಗಳು, ಆಮೇಲೆ ಬೆಂಡೆಕಾಯಿ ಬದನೆಕಾಯಿ ಆ ಥರ ಎಲ್ಲ ಹಾಕಿದ್ದೀನಿ ನಾನು ಕೆಲವೆಲ್ಲ ಮನೆ ಮುಂದೆ. ನಾವು ಸಂತೆಯಲ್ಲಿ ತಂದಿದ್ದು ಏನಂದ್ರು ಒಂದು ವಾರ ಇರುತ್ತೆ, ಇಲ್ಲಿ ನಮ್ಮ ಮನೆಯಲ್ಲಿ ಬೆಳೆದದ್ದೆಲ್ಲ ಒಂದು ತಿಂಗಳು ನಾವು ಇಟ್ಕೊಂಡು ತಿಂದ್ರು ಏನಾಗಲ್ಲ, ಅದು ಫ್ರಿಡ್ಜಲ್ಲಿ ಇಡ್ತೀನಿ. ಇದ್ರ ಜೊತೆಗೆ ಹಾಕಿದ್ದೆ ಅವೆಲ್ಲ ಇಲ್ಲೇ ನಮ್ಮ ಅನ್ನದನ್ ಸ್ವಲ್ಪ ಹೂವಿನ ಗಿಡಗಳು, ಗುಲಾಬಿ ಹೂವಿನ ಗಿಡ, ದಾಸ್ತಾಳು ಹೂವಿನ ಗಿಡ ಡೈಲಿ ನಮಗೆ ಬೇಕಾಗುತ್ತೆ. ಹಸರಿದ್ರೆ ಸುತ್ತ ಒಂಥರ ಕಣ್ಣಿ ತಂಪು. ಈಗ ಒಟ್ಟಾರೆ ನಿಮ್ದು ಎಷ್ಟೆಕರೆ ಕೃಷಿ ನೀರಾವರಿ ಮಾಡ್ಕೊ ಬೆದ್ಲಿದೆ, ಅದಕ್ಕೆಲ್ಲ ನಾವು ಮೆಕ್ಕೆಜೋಳ ಹಾಕ್ತಿವಿ. ಮೆಕ್ಕೆಜೋಳ ಚೆನ್ನಾಗ್ ಬಂದಿದೆ. ಆಮೇಲೆ ನಾವು ಸಗಣಿ ಗೊಬ್ಬರ ಜಾಸ್ತಿ ಆಡ್ ಮಾಡ್ತೀವಿ. ಈಗ ಅಕ್ಕಡಿ ಬೆಳೆ ಅಂತಂದ್ರೆ ತೊಗರಿ, ಅಲಸಂದೆ, ಈ ಅವರೆ ಇಂಥವ್ ಬೆಳೆ ಅಲ್ವಾ ನೀವು? ಮುಂಚೆ ಎಲ್ಲ ಬೆಳಿತಿದ್ವಿ. ಈಗ ಯಾಕೆ ಕೈ ಬಿಟ್ಟಿದ್ರೆ ಅವನ್ನ? ಈಗ ಹಸು ನೋಡ್ಕೊಳೋದು, ತೋಟ ನೋಡ್ಕೊಳೋದು, ಆಮೇಲೆ ಅವೆಲ್ಲ ಬೆಳೆಗಳು ಹಾಕಂತಿದ್ರೆ ಆಗಲ್ಲ ಅಂತಂದ ಅಡಕೆ ಮಾಡ್ಕೊಂಡಿದೀವಿ ಇವಾಗ. ಈಗ ಇಷ್ಟು ದಿನ ಮಳೆ ಆಶ್ರಿತವಾಗಿ ಬೆಳೆಗಳನ್ನ ಬೆಳಕೊಂತ ಬಂದ್ರ, ಈಗ ಈ ವರ್ಷ ನೀರಾವರಿ ಮಾಡ್ಬೇಕಂತ ಯಾಕೆ ಅನಿಸ್ತು? ಮಳೆ ಎಲ್ಲ ಸುತ್ತ ಎಲ್ಲ ಮಳೆ ಚೆನ್ನಾಗಾಯ್ತು. ಇಲ್ಲಿ ನಮ್ಮ ಹೊಲದಲ್ಲಿ ಗುಡ್ಡ, ರಂಗಸ್ವಾಮಿ ಗುಡ್ಡ ಇದೆ, ಅಲ್ಲಿ ನಮಗೆ ನೀರ್ ಸಿಗಲ್ಲ ಅಂತ ಬಹಳ ಭಯ ಇತ್ತು. ಆದ್ರೂ ನಾವು ಪ್ರಯತ್ನ ಪಡೋಣ, ಮುಂದೆ ನೋಡೋಣ, ಮಕ್ಕಳಿದ್ದಾರೆ ಅಂತ ಪ್ರಯತ್ನ ಪಟ್ಟಿದ್ಕೆ ನೀರು ಚೆನ್ನಾಗ್ ಬಂತು, 2.5 ಇಂಚ್ ನೀರ್ ಸಿಕ್ಕಿದೆ. ಈಗ ಅದಕ್ಕೆ ಹಂಗಾಗಿ ನಾವು ಅಡಿಕೆ ಹಾಕ್ಬೇಕು ಅಂತ. ಈಗ ಅಡಿಕೆ ಸಸಿ ತಂದು ನಾಟಿ ಮಾಡಕ್ಕೆ ತಯಾರು ಮಾಡಿದ್ರ ಅಥವಾ ನೀವೇ ಗೋಟ್ ತಂದು ಸಸಿ ಆರೈಕೊಂಡಿದ್ರ? ಗೋಟ್ ತಂದಿದ್ದು, ಅವನ್ನ ನಾವು ಗೋಣಿಚೀಲದ ಕಟ್ಟಿ ನೆನೆಸಿ ಒಂದ್ ತಿಂಗಳೆಲ್ಲ ಮೊಳಕೆ ಬರ ತನಕ ನೀರ್ ಹಾಕೊಂತ ಇದ್ವಿ. ಆಮೇಲೆ ನೆಕ್ಸ್ಟ್ ಮೊಳಕೆ ಹಂಗೆ ಬಂದ ಮೇಲೆ ಮರಳಿನೆಲ್ಲ ಹಾಕಿ, ಮರಳಿ ಮೇಲೆ ಅವನ್ನ ಹಾಕಿ ಮುಚ್ಚಿದ್ವಿ, ಮತ್ತೆ ಒಂದು ಮರಳು ಹಾಕಿ. ಆಮೇಲೆ ಒಂದು ತಿಂಗಳಿಗೆ ಒಂದು 1.5 ಇಂಚ್ ಮೊಳಕೆ ಬರುತ್ತೆ. ಆಮೇಲೆ ಅವು ಬಂದ ಮೇಲೆ ನಾವು 2 ಮಿಶ್ರಿತ ಮಣ್ಣು ಬೇಕು ಅದಕ್ಕೆ, ಮಣ್ಣು ಒಂದು ಕರಿ ಮಣ್ಣು ಒಂದು ಕೆಂಪು ಮಣ್ಣು ಅಂತ ಸಿಗುತ್ತೆ, ಅವೆರಡು ಮಿಕ್ಸ್ ಮಾಡಿ ಪಾಕೆಟ್ ತಂದು ಅದ್ರೊಳಗೆ ನಮ್ಮ ಮಕ್ಕಳನ್ನ ಹೆಲ್ಪ್ ಮಾಡಿದ್ದಾರೆ ಬಹಳ. ಇಲ್ಲ ಮಕ್ಕಳು ಆ ಮಣ್ಣು ಹಾಕೊಳೋದು ನಾವೆಲ್ಲ ಸೊಸೆ ಮಾಡಿದ್ವಿ, ಆ ತರ ತಯಾರು ಮಾಡಿದ್ವಿ, ಚೆನ್ನಾಗ್ ಬಂದಿದ್ದಾವೆ ಈಗ ಗಿಡ. ಆಮೇಲೆ ಅದ್ರಾಗೆ ಸಗಣಿ ಗೊಬ್ಬರನು ಮಿಕ್ಸ್ ಮಾಡ್ಕೊಂಡಿವಿ. ಬೇರೆ ಕಡೆಯಿಂದ ನೀವು 2 ತರ ಮಣ್ಣು ಹಾಕಿ ಅದ ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡಿ ತುಂಬಿದ್ರಲ್ಲ, ಈಗ ಪ್ಲಾಸ್ಟಿಕ್ ಕವರ್ ಬೇಕಾಗುತ್ತೆ ಪಾಕೆಟ್. ಎಷ್ಟು ಕೆಜಿ ಪಾಕೆಟ್ ತಂದ್ರೆ ನೀವು? ಕೆಲವರೆಲ್ಲ 1 ಕೆಜಿದು 1.5 ಕೆಜಿದು ಮಾಡ್ಕೊಂತಾರೆ, ನಾವು 3 ಕೆಜಿ ಹಿಡಿಯೋಷ್ಟು ಮಣ್ಣಿಂದು. ಅದು ಯಾಕೆ ಅಂದ್ರೆ ನಾಳೆ ನಾವು ಹೊಲದಲ್ಲಿ ಹೋಗಿ ಹಾಕದ ಅದು ಎಲ್ಲ ಬೇರೆ ಅದ್ರೊಳಗೆ ಸಂಗ್ರಹ ಆಗುತ್ತೆ. ಈಗ ಕೆಲವರು 1 ಕೆಜಿ ಪಾಕೆಟ್ ಒಳಗೆ ಹಾಕಿರ್ತಾರೆ, ಬೇರೆಲ್ಲ ಸಡಿಲ ಆಗ್ತದೆ, ಕೆಳಗೆಲ್ಲ ಹೋಗ್ತಿರ್ತವೆ. ಹಂಗಾಗಿ ಅದ್ರೊಳಗೆ ಇರ್ಲಿ ಅಂತ ಬೇರಿಗೆ ಒಂದ್ ಸ್ವಲ್ಪ ಫ್ರೀ ಇರ್ಬೇಕು. 3 ಕೆಜಿ ಪಾಕೆಟ್ ಬಹಳ ಉತ್ತಮ ಅಂತ ಹೇಳ್ತೀನಿ. ಈಗ ಎಷ್ಟು ಗೋಟ್ ತಂದು ಹಾಕಿದ್ರೆ ಅದರಲ್ಲಿ ಎಷ್ಟು ಮೊಳಕೆ ಆಗಿದೆ, ಎಷ್ಟು ಹುಸಿ ಹೋಗಿದೆ? ನಾವು 2,000 ಗೋಟ್ ತಂದದ್ದು. ಈಗ ಅದ್ರಾಗಂದ್ರೆ ಒಂದು 100 ಗಿಡ ಅಷ್ಟೇ ಹೋಗಿರ್ಬೋದು. ಎಲ್ಲರೂ ಅನ್ನರು ಅಲ್ಲಿಗೆ 500 ಗಿಡ ಹೋಗ್ತವೆ, ಇನ್ನೇನು ನಿಮ್ಗೆ 1,500 ಸಿಗ್ತವೆ ಅಂದಿದ್ರು. ಈಗ ಸಾಕಷ್ಟು ತೋಟಗಾರಿಕಾ ಬೆಳೆಗಳು ಇದಾವೆ. ಈಗ ಮಾವು ಇದೆ, ತೆಂಗಿದೆ, ಸಪೋಟ ಇದೆ, ದಾಳಿಂಬೆ ಇದೆ, ಬಾಳೆ ಇದೆ, ಪಪ್ಪಾಯಿ ಇದೆ. ಎಲ್ಲಾ ಬೆಳೆಗಳನ್ನ ಬಿಟ್ಟು ನೀವು ಅಡಿಕೆ ಹಾಕ್ಬೇಕಂತಲ್ಲ ಯಾಕೆ ಮನ್ಸು ಮಾಡಿದ್ರ? ಅಡಿಕೆ ರೇಟ್ ಜಾಸ್ತಿ ಇರೋದ್ರಿಂದ ಅದ್ರದ್ದು ಏನ್ ನಮ್ಗೆ ಅನುಕೂಲ ಆಗ್ತತೆ, ನಾಳೆ ಮಕ್ಳಿಗೆ ಎಜುಕೇಶನ್ ಏನೋ ಬರಬಹುದು ಅಂತ. ನಾವು ನೀವ್ ಹೇಳಿದ್ರೆ ಮಾವು ಪಪ್ಪಾಯ ಅವೆಲ್ಲ ನಾವು ಸಣ್ಣರಿದ್ದಾಗೆಲ್ಲ ಬಹಳ ತಿಂತಿದ್ವಿ. ಮಾವು ಪಪ್ಪಾಯ ಹಣ್ಣು ನಾವು ಆಡ್ಕಂತ ಮಳೆಗೆ ಹೋದ್ರೆ ಆ ಕಡೆದ್ದು ಏನಾರೋ ಒಂದ್ ತಿನ್ಕೊಂಡ್ ಬರ್ತಿದ್ವಿ. ಈಗಿನ ಮಕ್ಳು ಯಾರು ತಿನ್ನರಿಲ್ಲ, ನಾವು ತಂದ್ಕೊಟ್ಟದಷ್ಟೇ ತಿನ್ನದು. ನಾವು ಬಿಡದೇ ಇಲ್ಲಲ್ಲ, ಈ ವ್ಯಾನ ಕಳಿಸ್ತೀವಿ ಅಲ್ಲಿ ಹೋಗಿರ್ತಾರೆ, ಮತ್ತೆ ಮನೆ ಬಂದ್ರೆ ಅದೇ ಹಣ್ಣು ತಿನ್ನದು. ನಾವ್ ಹಂಗಲ್ಲ, ಮರಕ್ಕೆಲ್ಲ ಕಲ್ಲೊಡ್ದು ಅವೆಲ್ಲ ರುಚಿನೇ ಬೇರೆ, ಈಗಿನ ರುಚಿನೇ ಬೇರೆ ಹಂಗಾಗಿದೆ. ಹಂಗಾಗಿ ನಾವು ಮಾವು ಹಾಕ್ಬೇಕಂದ್ರೆ ಇವಾಗ ನಾನು 3-4 ಮಾವಿನ ಗಿಡ ಸಂಗ್ರಹಿಸಿದ್ದೀನಿ ಹೊಲಗ ಹಾಕ್ಬೇಕು ಅಂತ. ಆಮೇಲೆ ಪಪ್ಪಾಯಿನ ಗಿಡ ಅಲ್ಲೇ ಹಾಕಿದ್ದೀನಿ, ಮನೆ ಮುಂದೆ ಇದೆ, ಅದು ಇನ್ನು ಬಂದಿಲ್ಲ. ನಮ್ಗೆ ಬೇಕಾದಷ್ಟು ಅಷ್ಟೇ ಇಲ್ಲಿದ್ದಾವೆ. ಇನ್ನೇನು ಹೊಲದಾಗ ನನಗೆ ಬಹಳ ಆಸೆ ತೋಟ ಮಾಡೋಕ್ಕೆಲ್ಲ ಸುತ್ತ ಇರ್ಬೇಕು ಮಾವಿನ ಗಿಡ, ಆಮೇಲೆ ನಿಂಬೆ ಗಿಡ, ಅದು ಬೆಳೆ ಬೆಳಿಬೇಕು ಅಂತ ಬಹಳ ಆಸೆ. ನಾವು ಸಾಕಷ್ಟು ಮನೆ ಹತ್ರ ಕೈ ತೋಟದಲ್ಲಿ ಯಾವುದೇ ರಾಸಾಯನಿಕ ಬಳಸದೆ ಈ ಒಂದು ಸಗಣಿ ಗೊಬ್ಬರ ಅಂತಂದ್ರೆ ಸಾವಯವ ಕೃಷಿಯಲ್ಲಿ ನಾವು ತರಕಾರಿ ಈ ಸೊಪ್ಪನ್ನೆಲ್ಲ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರ, ಈ ಒಂದು ಕೈ ತೋಟದಲ್ಲಿ ಬೆಳೆಯತಕ್ಕಂತ ತರಕಾರಿ ಮತ್ತು ಸೊಪ್ಪುಗಳ ಗುಣಮಟ್ಟಕ್ಕೂ ಮತ್ತು ನೀವು ಹೊರಗಡೆ ಏನು ಹೋಗಿ ಮಾರ್ಕೆಟ್ನಲ್ಲಿ ತರ್ತೀರ ಈ ಸಂತೆಗಳಲ್ಲಿ ರಾಸಾಯನಿಕ ಬಳಸಿ ಬೆಳೆದಂತವಕ್ಕು ಏನು ಆಡ್ ಮಾಡ್ತಾರೆ? ಬೇಗ ಹಾಳಾಗುತ್ತೆ. ನಾವು ಈಗ ಮಾರ್ಕೆಟ್ ಅಲ್ಲಿ ತರುತ್ತೆ ಕೊತ್ತಂಬರಿ ಸೊಪ್ಪು, ಇಲ್ಲೇ ನಮ್ಮ ಹಿತ್ತಲಲ್ಲ ಒಂದ್ ವಾರ ಕವರ್ ಅಲ್ಲಿ ಹಾಕಿರುತ್ತೆ, ನೀರ್ ಚುಮ್ಸೋದು ಎಲ್ಲಿ ಪುದೀನ ಸೊಪ್ಪು ಒಂದ್ ಕಡ್ಡಿ ಹಚ್ಚಿದ್ರೆ ಗಂಡ ಮಕ್ಕಳು ಅಂತ ಅವರಿಗೆ ಖುಷಿ ಆಗ್ತದೆ. ಆಮೇಲೆ ಏನು ಬೇಡ, ನಮ್ಮ ಮನೆ ಮುಂದೆ ಗಿಡಗಳಿಗೆ ಹಾಕಿದ್ರೆ ಸಾಕು. ಮತ್ತೆ ನೀನು ಒಂದ್ ವಾರದಲ್ಲಿ ನೋಡ್ರಿ, ಆ ಗಿಡ ಚೇಂಜ್ ಇರುತ್ತೆ. ನೀರಾವರಿನ ಮಾಡ್ಕೊಂಡಿದ್ರ, ಜಮೀನಿನಲ್ಲಿ ಈಗ ಅಡಿಕೆ ಬೆಳೀತಾ ಇದ್ರ, ಜೊತೆಗೆ ಈ ಒಂದು ಮೆಕ್ಕೆಜೋಳವನ್ನು ಪ್ರತಿ ವರ್ಷ ಬೆಳೀತಾ ಇದ್ರ. ಈಗ ಪ್ರತಿ ವರ್ಷ ಮೆಕ್ಕೆಜೋಳ ಯಾಕೆ ಬೆಳೀತಾ ಇದ್ರ? ಬೇರೆ ಬೆಳೆ ಪರಿವರ್ತನೆ ಮಾಡಬಹುದಲ್ಲ, ಈ ವರ್ಷ ಮೆಕ್ಕೆಜೋಳ ಹಾಕಿದ್ರೆ ಮುಂದಿನ ವರ್ಷ ರಾಗಿ ಈ ತರ. ನಾವು ಒಂದು 2 ಎಕರೆ ನಾವು ಹಂಗೆ ಬಿಟ್ಕೊಂಡಿವಿ ಅಂದೆಲ್ಲ, ಬೆದ್ಲಿದೆ ಅಲ್ಲ. 1 ಎಕರೆ ಮೆಕ್ಕೆಜೋಳ ಹಾಕಿದ್ರೆ 1 ಎಕರೆ ರಾಗಿ ಹಾಕಿರ್ತೇವೆ, 1 ಎಕರೆ ಮೆಕ್ಕೆಜೋಳ ಹಾಕಿದ್ರೆ ಈ ಕಡೆ ರಾಗಿ ಹಾಕಿರ್ತೀವಿ. ಆ ತರ ಒಂದೇ ಬೆಳೆ ಅಂದ್ರೆ 1 ಎಕರೆ ನಾವು ಡಿಫ್ರೆಂಟ್ ಮಾಡ್ಕೊಂತ ಇರ್ತೀವಿ. ಈ ಕಡೆ ನೀನ್ ರಾಗಿ ಹಾಕಿಂದು ನೆಕ್ಸ್ಟ್ ಅದಕ್ಕೆ ನೀವು ಮೆಕ್ಕೆಜೋಳ ಆಡ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ಬರೇ ರಾಗಿ ಮಾತ್ರ ಯಾಕೆ ಬೆಳಿತಾ ಇದ್ರ? ಸಾಮೆ ಬೆಳಿಬಹುದು, ನವಣೆ ಬೆಳಿಬಹುದು, ಸಜ್ಜೆ ಬೆಳಿಬಹುದು. ಏನಂದ್ರೆ ನಮ್ ರೈತರಿಗೆಲ್ಲ ರಾಗಿ ಬೇಕು, ಯಾವಾಗ ಡೈಲಿ ಊಟಕ್ ಬೇಕು ಮೇನು. ಅದರಿಂದ ಜಾಸ್ತಿ ರಾಗಿ ಬೆಳೀತಾರೆ. ನಾವು ಸಜ್ಜೆ ನವಣೆ ಎಲ್ಲ ಹಾಕ್ತಾರೆ, ಅವ್ರವ್ರ ಮನೆಗೆ ಬೇಕು ಅಂತ ಹಾಕ್ತಾರೆ. ನಾವು ರಾಗಿ ಬೇಕು ಅಂತ ರಾಗಿ ಹಾಕ್ತಿವಿ. ಈಗ ಪ್ರತಿ ವರ್ಷ 1 ಎಕರೆ ಹಾಕ್ತಿವಿ ಅಂತ ಹೇಳಿದ್ರ, ಎಷ್ಟು ರಾಗಿ ಬೆಳಿತೀರ ನೀವು? ಈ ಸರಿ ರಾಗಿ ಬಹಳ ಚೆನ್ನಾಗೈತಿ, 2 ಎಕರೆಗೂ ರಾಗಿ ಹಾಕಿದ್ ನಾವು. ಇನ್ನು ತೂಕ ಕೊಟ್ಟಿಲ್ಲ, ನೋಡಿದ್ರು ಖುಷಿ ಆಗ್ತೈತಿ. ಒಂದೊಂದ್ ಟೈಮ್ ಮಳೆ ಹಿಡ್ಕಂದ್ರು ಒಂದೊಂದ್ ಟೈಮ್ ಕಪ್ಪಾ ಬಿಡುತ್ತೆ ರಾಗಿ. ಈ ಸರಿ ಬಹಳ ಚೆನ್ನಾಗಿದೆ ರಾಗಿ. ಈಗ ರಾಗಿ ಈ ವರ್ಷ ಕಟಾವ್ ಮಾಡಿದ್ ಯಾವ ರೀತಿ ಮಾಡಿದ್ರ? ಏನ್ ಮಿಷಿನ್ ಅಲ್ಲಿ ಮಾಡಿದ್ರ ಅಥವಾ ನೀವೇ ಕೈಲಿಂದ ಕೊಯ್ಸಿದ್ರ? ನಾವು ಮುಂಚೆ ಎಲ್ಲ ಕೊಯ್ಲಕ್ ಕೊಡ್ತಿದ್ವಿ, ಈಗ ಮಿಷಿನ್ ಇರೋದ್ರಿಂದ ಕೂಲಿಯರು ನಮಗೆ ಯಾರು ಸಿಗಲ್ಲ. ಇವಾಗ ಇವಾಗಿನ ವಾತಾವರಣ ಅವ್ರವ್ರ ಹೊಲದ ಮೇಲೆ ಅವ್ರವ್ರ ಇದ್ದ ಆಗಿರ್ತಾರೆ. ಹಂಗಾಗಿ ನಾವು ಮಿಷಿನ್ಗೆ ಹೇಳಿ 1 ಎಕರೆಗೆ 3,000 ಅಂತ ಅಂದ್ರೆ ನಮಗೆ ಅವಾಗೆಲ್ಲ ಬಹಳ ಕೆಲ್ಸ ಇರೋದು, ರಾಗಿ ಕೊಯ್ದು ಶೂಡ್ ಕಟ್ಟಿ ಅದನ್ನೆಲ್ಲ ಗೂಡ್ ಹಾಕಿ ಅದನ್ನ ಮತ್ತೆ ಟ್ಯಾಕ್ರಾಗ ಏರ್ಕೊಂಬಂದು ಇಲ್ಲಿ ಕಣಗಳಿಗೆಲ್ಲ ಬಳ್ದು ಸಗಣಿ ಬಳ್ದು ತುಳ್ಸರು ಮುಂಚೆ. ಇವಾಗ ಹಂಗಿಲ್ಲ, ಮಿಷಿನ್ ಬರೋದು ಕಟ್ ಮಾಡೋದು ಟ್ಯಾಕ್ರಾಗ ತಂದದು ಮನೆ ಮುಂದೆ ಅಂಗಳ ಹಾಕಿದಾಗ ಹರಡು ಬಿಡೋದು. ಈಗ ಈಸಿ ಕೆಲಸ ಆಗ್ತಾ ಇದಾವ್. ಹಂಗಾಗಿ ಹಿಂದಿನ ಕಾಲಕ್ಕೆ ನಾವು ಹೋಗಕ್ ಆಗ್ತಿಲ್ಲ, ಮುಂದಿನ ಕಾಲಕ್ಕೆ ಹೋಗ್ತಾ ಇದೀವಿ. ಇವಾಗ ಅದಕ್ಕೆ ಜಾಸ್ತಿ ನಾವು ಅನ್ಕೊಂತ ಇದೀವಿ. ಅಂದ್ರೆ ಕೃಷಿಯಲ್ಲಿ ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನ ಬಳಸಬೇಕು ಅಂತ ಹೇಳಿದ್ರ? ಹೊಸ ಹೊಸ ಅಂದ್ರೆ ನಮಗೀಗ ಅಷ್ಟೊಂದು ನಮಗೆ ಆಗಲ್ಲ. ಹಿಂದಿನ ಕಾಲದಲ್ಲಿ 100 ವರ್ಷ ಬಾಳ್ತೀವಿ, ಈಗ ನಮ್ ಕೈಲಿ ಆಗಲ್ಲ ಅಷ್ಟೊಂದು ಕೆಲ್ಸನೂ ಮಾಡಕ್ ಆಗ್ತಿಲ್ಲ. ಯಾಕೆಂದ್ರೆ ಈಗ ಫುಡ್ ನಮಗೆ ಸಿಗೋದು ಅದ್ರಾಗ ವಿಟಮಿನ್ ಸಿಗೋದಿಲ್ಲ, ಅಂತ ಫುಡ್ ನಾವೇ ತಿಂತಿದೀವಿ. ಅದ್ರಿಂದ ನಮಗೆ ಅಷ್ಟೊಂದು ಕೆಲ್ಸನೂ ಮಾಡಕ್ ಆಗಲ್ಲ. ಇವಾಗ ಈಗ ರಾಗಿಯನ್ನ ಪ್ರತಿನಿತ್ಯ ನೀವು ಊಟದಲ್ಲಿ ಯಾವ ತರ ಬಳಸ್ತೀರ? ರಾಗಿ ನಾವು ತೆಲಪಟ್ ಮಾಡ್ತೀವಿ, ಅದು ಈರುಳ್ಳಿ ಸಬ್ಬಸ್ಗೆ ಸೊಪ್ಪು ಹಸಿಮೆಣಸಿನಕಾಯಿ ಅವೆಲ್ಲ ತೆಗೆದು ತೆಲಪಟ್ ತಟ್ಟಿ ಚೆನ್ನಾಗಿರುತ್ತೆ. ಆಮೇಲೆ ಮುದ್ದೆ ಮಾಡ್ತೀವಿ, ರಾಗಿ ಮುದ್ದೆ ಮಾಡಿ ಊಟ ಮಾಡೋದು ಚೆನ್ನಾಗದು. ಅವಾಗೆಲ್ಲ ಗಟ್ಟಿ ಮುದ್ದೆ, ಒಂದು ಮುದ್ದೆ ಉಣ್ಣೋದಕ್ಕೆ ಸಾಕಾಗದು, ಅಂದ್ರೆ ಅದು ಮುದ್ದೆ ಉಣ್ಣೋದೇ ಒಂದು ಖುಷಿ. ನಮ್ಮ ಇಡೀ ರೈತರ ಬಾಂಧವರಿಗೆ ರಾಗಿ ಹೆಲ್ತಿ ಫುಡ್ ಅದು. ಈಗ ಮಕ್ಕಳು ಚಿಕ್ಕವರಿದ್ದಾರೆ ಅಂತ ಹೇಳಿದ್ರ, ಪ್ರತಿನಿತ್ಯ ನೀವು ರಾಗಿ ಮಾಲ್ಟ್ ಮಾಡಿ ಕೊಡಲ್ವಾ? ರಾಗಿ ಮಾಲ್ಟ್ ಮಾಡ್ತೀವಿ, ಅದನ್ನ ಡೈಲಿ ಒಂದ್ ಸ್ವಲ್ಪ ಒಂದ್ ಅಗಳು ಉಪ್ಪು ಹಾಕಿ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ತೆಳ್ಳುಗೆ ಅಂಬ್ಲಿ ತರ ಮಾಡಿ ಕುಡ್ಸೋದು, ಮಕ್ಳು ಗಟ್ಟಿ ಇರ್ತಾರೆ. ಈಗ ಹಳ್ಳಿಗಳಲ್ಲಿ ಸಾಕಷ್ಟು ಅಂತಂದ್ರೆ ರಾಗಿಯಿಂದ ಒಡ್ರಾಗಿಟ್ಟು ಅಂತ ಮಾಡ್ತಾರೆ. ಒಡ್ರಗಿಟ್ಟು ನಾವು ಹೋಳಿಗೆ ಬಳಸ್ತೀವಿ. ಆಮೇಲೆ ಕೀಲ್ಸ ಅಂತ ಕೀಲ್ಸ ಮಾಡ್ತಾರಲ್ಲ, ನೀವು ನೋಡಿದೀರ, ಪೇಡ ತರ ಇರ್ತದೆ ಅದು ಕೀಲ್ಸ. ತಿನ್ನಕ್ಕೆ ಚೆನ್ನಾಗೆ, ಮತ್ತೆ ಕೇಕ್ ತರ ಕೊಯ್ಯಕ್ ಚೆನ್ನಾಗೆ. ಈ ಬರ್ತ್ಡೇಗೆಲ್ಲ ಕೇಕ್ ತಂದು ಬೇಕ್ರೆ ಕೊಯ್ಯಕ್ಕಿಂತ ಕೀಲ್ಸ ಮಾಡಿ ರೌಂಡ್ ಶೇಪ್ನಾಗೆ ರಾಗಿ ಕೀಲ್ಸ್ ಮಾಡಿ ಕೊಯ್ದ್ರೆ ಅದೊಂದು ಖುಷಿ. ಅದನ್ನ ಯಾಕೆ ಮಾಡಲ್ಲ ನಮ್ ಜನ ಅಂತ ನನಗೆ ಬೇಜಾರು. ತುಪ್ಪದು ರಾಗಿ ಮಲ್ಟು. ಈಗ ಒಟ್ಟಾರೆ ಈಗ ಒಂದ್ 10 ಕ್ವಿಂಟಲ್ ನೀವು ರಾಗಿ ಬೆಳೆದ್ರೆ ನಿಮ್ಗೆ ಮಾರಾಟ ಮಾಡ್ತೀವಿ ಅಂದ್ರೆ ಇರ್ತವೆ 2-3 ವರ್ಷದ ತನಕ ರಾಗಿ ಇರ್ತವೆ, ಹುಳ ಬೀಳಲ್ಲ ಏನಿರಲ್ಲ, ಅಷ್ಟು ಚೆನ್ನಾಗಿ ರಾಗಿ ಇರುತ್ತೆ. ಆದ್ರೆ ಏನು ಅಷ್ಟೊಂದು ನಾವು ಊಟ ಮಾಡಲ್ಲ, ಆಗಲ್ಲ. ಸಾಕು ನಮ್ಗೆ 2 ಚೀಲ ಆದ್ರೆ ಮಸ್ತ್ ಆಗ್ತವೆ. ಬಿಳ್ಜೋಳ ರೊಟ್ಟಿ ಮಾಡ್ತೀವಿ ನಾವು. ಒಂದ್ ಕಡೆ ರಾಗಿ ಬೆಳೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ಒಳ್ಳೆಯ ಒಂದು ಆಹಾರ ಸಿಗಲಿ, ನಮ್ಮ ಆರೋಗ್ಯನ ವೃದ್ಧಿಸಿಕೊಳ್ಬಹುದು ಅಂತ ಒಂದು ವಿಷಯ. ಆದ್ರೆ ಇನ್ನೊಂದು ಅಂದ್ರೆ ನೀವು ಹೈನುಗಾರಿಕೆ ಮಾಡಿದ್ರ, 4 ಹಸುಗಳನ್ನ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಎಲ್ಲೇ ಒಂದ್ ಕಡೆ ನಿಮಗೆ ಅವಕ್ಕೆ ಆಹಾರವಾಗಿ ರಾಗಿ ಹುಲ್ಲು ಸಾಕಷ್ಟು ಒಳ್ಳೆಯ ಉತ್ತಮ ಆಹಾರ ಅಂತ ಹೇಳ್ಬೋದಲ್ವಾ? ಈಗ ಹಸು ಕಟ್ಕೊಂಡಿವಿ ಅನ್ನೋ ಹೆಚ್ಚಿಗೆ ನಾವು ರಾಗಿ ಹಾಕೋದು, ಯಾಕೆ ಅಂದ್ರೆ ಅವಕ್ಕೂ ಹೆಲ್ದಿ ಫುಡ್ ಬೇಕೇ ಬೇಕು. ಅದು ಹೆಲ್ದಿ ಫುಡ್ ಕೊಟ್ಟರೆ ನಮಗೆ ಅದು ಒಳ್ಳೆ ಹಾಲು ಕೊಡುತ್ತೆ. ಹಂಗಾಗಿ ನಮಗೆ ರೌದೆ ಸೆಪ್ಪೆ ಆಮೇಲೆ ರಾಗಿ ಹುಲ್ಲು ಇವು 3 ಮಿಶ್ರಿತ ಕೊಟ್ರೆ ಆಮೇಲೆ ಫುಡ್ ಅವೆಲ್ಲ ಕೊಟ್ರೆ ಹಾಲು ಚೆನ್ನಾಗಿ ಬರೋದು. ಏನಿಲ್ಲ ನೀನು ಬರೀ ಮೆಕ್ಕೆಜೋಳದ ರೌದಿ ಕೊಟ್ರೆ ಫುಡ್ ಅವಕ್ಕೆ ಇದಾಗಲ್ಲ. ಈಗ ನಾ ಮನುಷ್ಯನು, ನನಗೆಲ್ಲ ವಿಟಮಿನು ಬೇಕು, ಅದು ಒಂದು ಹಸು ಅದಕ್ಕೆಲ್ಲ ವಿಟಮಿನ್ ಬೇಕು. ಈಗ ಹಸಿರದಿಂದಾಗೆ ಹಸಿರು ತಿಂತತೆ, ಒಣಗಾಲದಿಂದ ಇವಾಗೆಲ್ಲ ಒಣಮೇವು ರಾಗಿ ಮತ್ತೆ ಸೆಪ್ಪೆ ಕಟ್ ಮಾಡಾಕೋದು. ಈಗ ನೀರಾವರಿ ಅದಕ್ಕೆ ಹಸಿಗೆ ಅದು ಒಂದು. ಈಗ 4 ಹಸುಗಳನ್ನ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಯಾವ ತಳಿ ಹಸು ಸಾಕಾಣಿಕೆ ಮಾಡಿದ್ರ ನೀವು? HF ಒಂದು ನಾಟಿ ಐತೆ. HF ಅಂದ್ರೆ ನಾವು ಹಾಲು ಜಾಸ್ತಿ ಬರಕ್ಕಾಗಿ ಅದನ್ನ ತಕೊಂಡಿದ್ದು, ಅದ್ ಚೆನ್ನಾಗಿ ಹಾಲು ಕರೆಯುತ್ತೆ. ಒಂದು ಅದು ಕೆಚ್ಚಲು ಬಾವು ಬಂದು ಅದೊಂದು ಬಹಳ ಇದಾಗ್ಬಿಡ್ತು. ಅದಕ್ಕೆ ತುಂಬಾ ಅರಿಶಿನ ಆಮೇಲೆ ಲೋಳೆ ಸಾರ ನಿಂಬೆಹಣ್ಣು ಇದನ್ನೆಲ್ಲ ಕಲ್ಸ್ಕೊಂಡು ಕೆಚ್ಚಲು ಬಾವು ಬಂದಾಗೆ ಹಚ್ಚಬೇಕು. ಹಚ್ಚಿದ್ರೆ ಕೆಚ್ಚಲು ಬಾವು ಎಲ್ಲ ಹೋಗುತ್ತೆ. ಅಂದ್ರೆ 3 ಟೈಮ್ ಹಚ್ಚಬೇಕು. ಈಗ ನಾಲ್ಕು ಹಸು ಸಾಕಾಣಿಕೆ ಮಾಡಿದ್ರಲ್ಲ, ಪ್ರತಿನಿತ್ಯ ಏನೇನು ಕೆಲಸ ಇರುತ್ತೆ ಅಲ್ಲಿ ನಿಮಗೆ? ಅದೆಲ್ಲ ಸಗಣಿ ಸ್ವಚ್ಛತೆ ಮಾಡೋದು, ಆಮೇಲೆ ಯಾಕೆಂದ್ರೆ ಕೆಚ್ಚಲು ಭಾವ ಅದ್ರಿದ್ದನೇ ಬರೋದು ಸ್ವಚ್ಛತೆ. ಈಗ ನಾವು ಇಲ್ಲಿ ಮನೆಯಲ್ಲಿ ಎಲ್ಲ ಗಲೀಜು ಮಾಡ್ಕೊಂಡು ನಮಗೆ ಕಾಯಿಲೆ ಬರುತ್ತೆ. ಹಂಗೆ ಬಿಡು, ಅದ್ ಮಾಡಿದ್ರಾತು ಅಂತ ಬಿಟ್ಕಂದ್ರೆ ಅದನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ಸ್ವಚ್ಛತೆ ಇದ್ರ ಹಸುನು ಚೆನ್ನಾಗಿರುತ್ತೆ, ಕರೋನಾ ಎಲ್ಲ ಮನೆ ಸುತ್ತ ಎಲ್ಲ ಚೆನ್ನಾಗಿ.